की नदियां हर दिशा से बहके सागर में मिले बादलों का रूप लेकर बरसे हल्के हल्के मिले सुर मेरा तुम्हारा तो सुर बने मिले सुर मेरा तुम्हारा म्यान तरज थई म्यान तरज एक वट बनिए सान तरज तेरा सुर मिले मेरे सुर ते नाल मिलके बने एक नवा सुर ताल सुर बने हमारा मुझो सुर तुझे सा प्यारा मिले जदे गीत असा जो मधुर तरानो बने तदे सुर का दरिया बहके सागर में मिले बदला दा रूप लेके बरसन होले होले நம் இருவரின் சுரமும் நமதாகும் திசை தேரானாலும் ஆழி சேர் ஆறுகள் முகிலாய் மழையாய் பொழிவது போல் இசை நம் இசை സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി সুর মোদের সুর সৃষ্টি করো কই কশু তোমার সুর মোদের সুর সৃষ্টি করো কই কশু সৃষ্টি হো কই কতা મળે સુર જો તારો મારો બને આપણો સુર નિરાળો सुरांचा बरसती धारा सुर की नदिया हर दिशा से बहके सागर में मिले बादलों

ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 7:01:40. ಈಗ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಒಂದು ದೇಶಭಕ್ತಿ ಗೀತೆ. Thank you.

ಇವು ಭಾರತದ ಸಂಸ್ಕೃತಿಯ ಎರಡು ಕಣ್ಣುಗಳು ಬೇಕಾದರೂ ಅನ್ನಬಹುದು. ಆ ಕೃತಿಗಳನ್ನು ಬರೆದವರು ರಾಮಾಯಣವನ್ನು ಬರೆದವನು ವಾಲ್ಮೀಕಿ, ಮಹಾಭಾರತವನ್ನು ಬರೆದವನು ವ್ಯಾಸ ಅಂತ ಹೇಳ್ತಾರೆ. ಇವರಿಬ್ಬರು ಅತ್ಯಂತ ಹಿಂದುಳಿದ ಅಂತ ಇವತ್ತು ವ್ಯಾಖ್ಯಾನಿಸ್ತಕ್ಕಂಥ ಸಮುದಾಯಗಳಿಂದ ಬಂದವರು ಅಂತಕ್ಕಂಥದ್ದು ಗಮನಾರ್ಹ. ಮೂಲದಲ್ಲಿ ಈ ಎರಡೂ ಕೃತಿಗಳ ಮೂಲ ಜಾನಪದವೇ ಆಗಿದೆ. ಜಯ ಅಂತಕ್ಕಂಥ ಕೃತಿ ಮಹಾಭಾರತವಾಗಿದೆ. ಮಹಾಭಾರತವನ್ನು ನಂತರ ನೂರಾರು ಜನ ಮತ್ತೆ ಮತ್ತೆ ತಮ್ಮ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಮರುಸೃಷ್ಟಿ ಮಾಡ್ತಾ ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗೇನೆ ರಾಮಾಯಣ ಕೂಡ ಮೂಲದಲ್ಲಿ ಅದೊಂದು ಜನಪದ ಗೀತೆಯೇ ಆಗಿದ್ದಿದ್ದು, ಯಾಕಂದರೆ ಆ ರಾಮನ ಕಾಲಕ್ಕೆ ಲವಾಕುಶರ ಆ ಕಥೆಯನ್ನ ಹಾಡ್ತಾ ಇದ್ರು ಅಂತಕ್ಕಂಥ ಒಂದು ಉಲ್ಲೇಖ ನಮಗೆ ಸಿಗುತ್ತೆ. ಹೀಗಾಗಿ ಅದು ಕೂಡ ಜಾನಪದ ಮೂಲದಿಂದಲೇ ಬಂದಿರತಕ್ಕಂಥದ್ದು. ಇವನ್ನ ಏನು ವ್ಯಾಸ ಮತ್ತು ವಾಲ್ಮೀಕಿ ಇವರಿಬ್ರು ಆ ಕಾವ್ಯಗಳನ್ನು ಬರೆದರು ಅಂತ ಹೇಳ್ತಾರೆ. ಇವು ಹಾಗಾದರೆ ಏಕಕವಿ ಕೃತಿಗಳೇ. ಅನೇಕ ಶತಮಾನಗಳ ಕಾಲ ಅನೇಕ ದೇಶಗಳಲ್ಲಿ ಅನೇಕ ಬಗೆಯಲ್ಲಿ ಈ ಕಾವ್ಯವನ್ನ ಮತ್ತೆ ಮತ್ತೆ ಬರಿತಾ ಬಂದಿರತಕ್ಕಂಥದ್ದು ನೋಡಿದರೆ ಇಡೀ ಸಮುದಾಯ, ಇಡೀ ದೇಶ, ಇಡೀ ಭಾಷೆಗಳು ಇವೆಲ್ಲ ಈ ಸೃಷ್ಟಿ ಕ್ರಿಯೆಯಲ್ಲಿ ನಿರತರಾಗಿರ್ತಕ್ಕಂಥದ್ದನ್ನು ನೋಡಿದರೆ ನಿಜಕ್ಕೂ ಒಂದು ಅದ್ಭುತ ಅನಿಸುತ್ತೆ. ಆ ಸೃಜನಶೀಲತೆಯ ಮೂಲವನ್ನ ನಾವು ವ್ಯಾಸ ವಾಲ್ಮೀಕಿ ಅವರಿಗೆ ಆರೋಪಿಸ್ತೀವಿ, ಆದರೆ ಅವ್ರನ್ನ ಕೇವಲ ಭೌತಿಕ ವ್ಯಕ್ತಿಗಳು ಅಂತ ಗ್ರಹಿಸೋದಕ್ಕಿಂತ ಹೆಚ್ಚಾಗಿ ಭಾರತದ ಸೃಜನಶೀಲತೆಯ ಸಾಂಸ್ಕೃತಿಕ ಅಸ್ಮಿತೆಯ ಸಂಕೇತ ಅಂತ ನಾವು ಗ್ರಹಿಸೋದೆ ಅತ್ಯಂತ ಸರಿಯಾಗಿರ್ತಕ್ಕಂಥ ಕ್ರಮ ಅಂತ ನನಗನ್ಸುತ್ತೆ. ನಂತರದ ಅನೇಕ ಶತಮಾನಗಳು, ಈ ಕಾವ್ಯ ಹುಟ್ಟಿದ ಅನೇಕ ಶತಮಾನಗಳು ನೂರಾರು ಭಾರತದ ದೇಶ ಭಾಷೆಗಳಿಗೆ ಒಂದು ಸತ್ವ ಒದಗಿಸ್ತಾ, ವಸ್ತು ಒದಗಿಸ್ತಾ, ಹೊಸ ಹೊಸದಾಗಿ ದೇಶ ಭಾಷೆಗಳಲ್ಲಿ ಪುನರ್ ನಿರ್ಮಾಣ ಆಗ್ತಾ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಎಲ್ಲ ಈ ರಾಮಾಯಣ ಮತ್ತು ಮಹಾಭಾರತ ಅಂತಕ್ಕಂಥದ್ದು ಅವರವರ ಸಂಸ್ಕೃತಿಗಳಲ್ಲಿ ಹೊಸ ರೀತಿಯಿಂದ ಮರುಹುಟ್ಟು ಪಡೆದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಸಂದರ್ಭದಲ್ಲಿ ಆ ಎರಡು ಮಹಾಕಾವ್ಯಗಳ ಸೃಜನಶೀಲತೆಯನ್ನು ಕುರಿತು ನಮ್ಮ ಕವಿಗಳು ಎಷ್ಟು ಹೊಸ ಹೊಸ ರೀತಿಯಲ್ಲಿ ಕಟ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು. ಪ್ರಜ್ಞಾ ನವನವೋಲ್ಲೇಖ ಶಾಲಿನಿ ಅಂತಕ್ಕಂಥದ್ದು, ಪ್ರಜ್ಞಾ ಅಂದ್ರೆ ಆ ಸೃಜನಶೀಲ ಕ್ರಿಯೆ, ಅದನ್ನ ಮತ್ತೆ ಹೊಸದಾಗಿ ಮುರಿದು ಕಟ್ತಾ ಬಂದಿದ್ದಾರೆ ನೂರಾರು ಕವಿಗಳು. ಮೌಖಿಕವಾಗಿರ್ತಕ್ಕಂಥ ಜಾನಪದದಲ್ಲೂ ಕೂಡ ತಮ್ಮದೇ ಆದಂಥ ರೀತಿಯಲ್ಲೇ ರಾಮಾಯಣವನ್ನ ಮಹಾಭಾರತವನ್ನ ಹೊಸ ಹೊಸದಾಗಿ ಅವರವರ ಕಲ್ಪನೆಗನುಗುಣವಾಗಿ ಅವರ ದೃಷ್ಟಿಗನುಗುಣವಾಗಿ ಸೃಷ್ಟಿ ಮಾಡಿರತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗೆ ನೋಡಿದರೆ ನಮ್ಮ ಇಡೀ ಭಾರತದ ಕವಿಗಳಿಗೆ ಅವರ ಸೃಜನಶೀಲತೆಗೆ ಈ ಕೃತಿಗಳು ಸವಾಲು ಎಸಿತಲೇ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ವಾಲ್ಮೀಕಿ ರಾಮಾಯಣ ಅನ್ನೋದು ಒಂದು ಮಹಾ ಆಲದ ವೃಕ್ಷ ಇದ್ದ ಹಾಗೆ, ಒಂದು ಮಹಾನ್ ವೃಕ್ಷ. ಅದರ ಬೆಳಲುಗಳು ಭಾರತಾದ್ಯಂತ ಹರಡ್ಕೊಂಡಿದ್ದಾವೆ. ಅವುಗಳ ಹಳೆ ಬೇರುಗಳಿಂದ ಹೊಸ ಹೊಸ ಚಿಗುರುಗಳು ಆಯಾಯ ಕಾಲಘಟ್ಟಕ್ಕೆ ಹೊಸ ಹೊಸದಾಗಿ ರೂಪುಗೊಳ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿಗೂ ಕೂಡ ರಾಮಾಯಣ ಭಾರತ ಬರೀತಕ್ಕಂಥವ್ರು ಇದ್ದಾರೆ ಅಂದ್ರೆ ಇವತ್ತಿನ ಕಾಲದ ಅವಶ್ಯಕತೆಗನುಗುಣವಾಗಿ ಇವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಅವು ಹೊಸ ಹೊಸದಾಗಿ ಮತ್ತೆ ಹುಟ್ಟುತ್ತಲೇ ಇರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಮಹಾಭಾರತ ಪರ್ವ ಆಗಿ ಭೈರಪ್ಪನವ್ರ ಮೂಲಕ ಬಂತು. ಅದೇ ರಾಮಾಯಣ ಇತ್ತೀಚೆಗೆ, ತೀರಾ ಇತ್ತೀಚೆಗೆ ಮೊಯ್ಲಿಯವರ ರಾಮಾಯಣ ಮಹಾನ್ವೇಷಣಂ ಅಂತಕ್ಕಂಥ ಕೃತಿಯಾಗಿ ಮತ್ತೆ ಹೊಸ ದೃಷ್ಟಿಕೋನದಿಂದ ನೋಡ್ತಕ್ಕಂಥ ಒಂದು ಪ್ರವೃತ್ತಿ ಕಾಣಿಸ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದೆಷ್ಟು ರಾಮಾಯಣಗಳು ಭಾರತದಲ್ಲಿ ಹುಟ್ಟಿಕೊಂಡಿವೆ ಅಂತಂದ್ರೆ ತಿಣಿಕಿದನು ಫಣಿರಾಯ ರಾಮಾಯಣ ಕವಿಗಳ ಭಾರದಲ್ಲಿ ಕಾಲಿಡಲು ತೆರಪಿಲ್ಲ ರಘುವರನ ಚರಿತಿಯಲ್ಲಿ ಅಂತಕ್ಕಂಥ ಮಾತೆ ಹುಟ್ಟುಕೊಂಡಿದೆ. ಅಂದ್ರೆ ನೂರಾರು ಸಾವಿರಾರು ರಾಮಾಯಣಗಳು ನಮ್ಮ ಭಾರತದಲ್ಲಿ ಜನ್ಮ ತಳೆದಿರತಕ್ಕಂಥದ್ದನ್ನ ನಾವು ನೋಡಬಹುದು. ನಾನಿಲ್ಲಿ ಅತ್ಯಂತ ಜನಪ್ರಿಯವಾಗಿ ವಾಲ್ಮೀಕಿ ಬಗ್ಗೆ ಪ್ರಚಾರದಲ್ಲಿರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡಲ್ಲ. ವಾಲ್ಮೀಕಿ ಕಳ್ಳನಾಗಿದ್ದ. ಸಪ್ತಋಷಿಗಳು ಅವನ ಪರೀಕ್ಷೆಗೆ ಬಂದರು. ನೀನು ಮಾಡದಂತ ಪಾಪ ಕಾರ್ಯದಲ್ಲಿ ನಿನ್ನ ಹೆಂಡತಿ ಮಕ್ಕಳಿಗೆ ಭಾಗ ಇದೆಯೇ ಅಂತ ಕೇಳತಕ್ಕಂಥದ್ದು, ಇವೆಲ್ಲ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಕಥೆಗಳು. ಆಮೇಲೆ ಆ ಜೋಡಿ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನ ಒಬ್ಬ ವ್ಯಾಧ ಬಾಣದಿಂದ ಕೊಂದಂಥ ಸಂದರ್ಭದಲ್ಲಿ ಆ ಹೆಣ್ಣು ಪಕ್ಷಿ ಆಕ್ರಂದನ ಪಡ್ತಕ್ಕಂಥದ್ದು ನೋಡಿ ಅವನ ಶೋಕವೇ ಶ್ಲೋಕವಾಯಿತು ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಮರ ಮರ ಮರ ಅಂತಕ್ಕಂಥದ್ದೇ ರಾಮ ರಾಮ ಅಂತಕ್ಕಂಥ ರೀತಿಯಲ್ಲಿ ಅದು ಹೊಸ ಹುಟ್ಟು ಪಡೀತು ಅಂತಕ್ಕಂಥದ್ದು. ಇಂಥ ಸಂಗತಿಗಳು ಇಲ್ಲಿ ಚರ್ಚಿಸಬೇಕಾದ ಅಗತ್ಯ ಇಲ್ಲ. ಇತ್ತೀಚೆಗೆ ಆ ವಾಲ್ಮೀಕಿಯನ್ನು ಕುರಿತಂತ ಒಂದು ಹೊಸ ತಿರುವುಗಳು ತಗೊಂಡಿರೋದುಂಟು. ವಾಲ್ಮೀಕಿನ ನಾವು ಇಲ್ಲೇವರೆಗೂ ನಂಬಿಕೊಂಡು ಬಂದಿರತಕ್ಕಂಥದ್ದು ಒಬ್ಬ ಬೇಡ ಸಮುದಾಯದವನು ಅಂತ, ಒಬ್ಬ ವ್ಯಾಧ ಅಂತ, ನಿಷಾದ ಅಂತ. ಹಾಗಾದ್ರೆ ವಾಲ್ಮೀಕಿ ಅಂದ್ರೇನು? ವಲ್ಮೀಕ, ವಲ್ಮೀಕ ಅಂದ್ರೆ ಸಂಸ್ಕೃತದಲ್ಲಿ ಹುತ್ತ, ಹುತ್ತದಲ್ಲಿದ್ದವನು. ಹಾಗಾದ್ರೆ ಹುತ್ತದಲ್ಲಿದ್ದ ವಾಲ್ಮೀಕಿ ಅದನ್ನು ವಾಚ್ಯವಾಗಿ ಗ್ರಹಿಸಬಾರದು. ಯಾವಾಗ್ಯೂ ಮಹಾಕಾವ್ಯ ರಚನೆಗೆ ಬೇಕಾದಂಥ ಒಂದು ಏಕಾಂತದ ದಂತಗೋಪುರವನ್ನು, ಹುತ್ತದಂತ ಏಕಾಂತದ ದಂತಗೋಪುರವನ್ನು ಅವನು ಸೃಷ್ಟಿ ಮಾಡಿಕೊಂಡ ಅಂತಕ್ಕಂಥ ಒಂದು ಸಾಂಕೇತಿಕ ನೆಲೆಯಲ್ಲಿ ಈ ವಲ್ಮೀಕ ಅಂತಕ್ಕಂಥ ಶಬ್ದವನ್ನು ಗ್ರಹಿಸಬೇಕೇ ವಿನಃ ಅದನ್ನು ವಾಚ್ಯಾರ್ಥದಲ್ಲಿ ಗ್ರಹಿಸತಕ್ಕಂಥದ್ದು ಅಲ್ಲ. ಅಂತೂ ವಾಲ್ಮೀಕಿ ರಾಮಾಯಣ ಭಾರತಾದ್ಯಂತ ಅನೇಕ ಭಾಷೆಗಳಲ್ಲಿ ಅದು ಹೊಸ ಹೊಸ ರೀತಿಯಲ್ಲಿ ಜನ್ಮ ತಳೆದಿರತಕ್ಕಂಥದ್ದು ನಾವು ನೋಡಬಹುದು. ತಮಿಳ್ನಾಡಲ್ಲಿ ಹೋದರೆ ಕಂಬರಾಮಾಯಣ ಅಂತಕ್ಕಂಥದ್ದು ಸಿಗುತ್ತೆ, ಉತ್ತರ ಭಾರತಕ್ಕೆ ಹೋದರೆ ತುಳಸಿ ರಾಮಾಯಣ ಅಂತಕ್ಕಂಥದ್ದು ಸಿಗುತ್ತೆ. ಇನ್ನು ಆಯಾ ದೇಶದ ಜನಪದಗಳಲ್ಲಿ ಮತ್ತೆ ಹೊಸ ಹೊಸ ರೀತಿಯಲ್ಲಿ ಆ ರಾಮಾಯಣದ ಕಥೆಯನ್ನ ಕಟ್ಟಿರ್ತಕ್ಕಂಥದ್ದನ್ನ ನಾವು ಪ್ರಾಚೀನರಿಂದ ಅರ್ವಾಚೀನರವರೆಗೆ ಎಲ್ಲರಲ್ಲೂ ಈ ರಾಮಾಯಣವನ್ನ ನಾವು ನೋಡ್ತಾ ಬರಬಹುದು. ನನಗೆ ಈ ಸಂದರ್ಭದಲ್ಲಿ ಇನ್ನೊಂದು ನೆನಪಾಗುತ್ತೆ, ಅತ್ಯಂತ ಆಧುನಿಕರಾದಂಥ ಈ ಕಾಲದಲ್ಲಿ ತೆಲುಗಿನಲ್ಲಿ ವಿಶ್ವನಾಥ ಸತ್ಯನಾರಾಯಣ ಅಂತಕ್ಕಂಥ ಕವಿ ರಾಮಾಯಣ ಕಲ್ಪವೃಕ್ಷಮು ಅಂತಕ್ಕಂಥ ಮಹಾಕಾವ್ಯವನ್ನು ಬರೀತಾರೆ. ಇದು ಮಹಾಕಾವ್ಯಗಳ ಕಾಲ ಮುಗಿದು ಹೋಯಿತು ಅನ್ನೋದಕ್ಕೆ ಸವಾಲೆಸೆಯ ರೀತಿಯಲ್ಲಿ ಮತ್ತೆ ಮಹಾಕಾವ್ಯಗಳು ನಮ್ಮಲ್ಲಿ ಹುಟ್ಟುತ್ತಾ ಇದ್ದಾವೆ. ಕುವೆಂಪು ಅವರು ಕೂಡ ಕುವೆಂಪುವ ಸೃಜಿಸಿದ ಶ್ರೀ ರಾಮಾಯಣ ದರ್ಶನಂ, ಅಲ್ಲಿ ಕುವೆಂಪುವ ಅಂತಕ್ಕಂಥದ್ದು ಅದಕ್ಕೆ ಒತ್ತು. ಯಾಕಂದ್ರೆ ಕುವೆಂಪು ಅಂತಕ್ಕಂಥ ಒಂದು ಮಹಾನ್ ವ್ಯಕ್ತಿತ್ವವನ್ನ, ಅವರ ಸೃಜನಶೀಲತೆಯನ್ನ, ಅವರ ಒಂದು ದೈತ್ಯ ಪ್ರತಿಭೆಯನ್ನ ಅನಾವರಣ ಮಾಡತಕ್ಕಂಥ ಒಂದು ಕಾರಣಕ್ಕೋಸ್ಕರ ಅದು ಕುವೆಂಪುವ ಸೃಜಿಸಿದ, ಕುವೆಂಪು ಸೃಜಿಸಿದ್ದಲ್ಲ, ಕುವೆಂಪುವ ಸೃಜಿಸಿದ ರಾಮಾಯಣ ಅಂತ ನಾವು ಕರೀತಕ್ಕಂಥದ್ದುಂಟು. ಆ ವಿಶ್ವನಾಥ್ ಸತ್ಯನಾರಾಯಣ ಅವರ ರಾಮಾಯಣ ಕಲ್ಪವೃಕ್ಷಮು ಮತ್ತು ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ, ಈ ಎರಡೂ ಕೃತಿಗಳು ಜ್ಞಾನಪೀಠ ಪ್ರಶಸ್ತಿಗೆ ಭಾಜನವಾಗಿದ್ದಾವೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಆಮೇಲೆ ತೀರ ಇತ್ತೀಚೆಗೆ ಬಂದಂತಹ ವೀರಪ್ಪ ಮೊಯ್ಲಿ ಅವರ ಶ್ರೀ ರಾಮಾಯಣ ಮಹಾನ್ವೇಷಣಂ ಅಂತಕ್ಕಂಥ ಕೃತಿಯೂ ಕೂಡ ಸರಸ್ವತಿ ಸಮ್ಮಾನ್ ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ಮತ್ತೆ ವಾಲ್ಮೀಕಿಯನ್ನು ಕುರಿತು ನಮ್ಮ ಆಧುನಿಕರು ಅವನ ಕಾವ್ಯವನ್ನು ಕುರಿತು ಹೊಸ ಚಿಂತನೆಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪ್ರಸನ್ನ ಅವರು ಇತ್ತೀಚೆಗೆ ರಾಮಾಯಣಗಳನ್ನು ಕುರಿತು ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿರತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬಹುದು. ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಆದಿಕವಿ ವಾಲ್ಮೀಕಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ಆ ಇಡೀ ಆ ರಾಮಾಯಣವನ್ನ ಮತ್ತು ಆದಿಕವಿ ವಾಲ್ಮೀಕಿಯ ಕಾವ್ಯಶಕ್ತಿಯನ್ನ ಬಹಳ ವಿಶಿಷ್ಟವಾದ ರೀತಿಯಿಂದ ಅವರು ವ್ಯಾಖ್ಯಾನ ಮಾಡತಕ್ಕಂಥದ್ದನ್ನ ನೋಡ್ತೀವಿ. ಅಲ್ಲಿ ಒಂದು ಪ್ರಕರಣ ಅವರು ಹೇಳ್ತಾರೆ. ಶ್ರೀರಾಮ ಪಟ್ಟಾಭಿಷೇಕ ಆಗೋದಕ್ಕಿಂತ ಮುಂಚೆ ತಾಯಿ ಮನೆಗೆ ಹೋಗ್ತಾನೆ. ಸೌಮಿತ್ರಿ ತಾಯಿ ಮನೆಗೆ ಹೋದಂತ ಸಂದರ್ಭದಲ್ಲಿ ಆಕೆ ಆ ಪಟ್ಟ ಏರ್ತಾ ಇರತಕ್ಕಂಥ ಮಗನ್ ನೋಡಿ ಸಂಭ್ರಮದಿಂದ ಆ ವೈಭವವನ್ನು ಕೇಳಲ್ಲ. ಅವಳು ಊಟ ಆಯ್ತಾ ಅಂತ ಕೇಳ್ತಾಳೆ. ಯಾಕಂದ್ರೆ ಅವನೆಂಥ ಚಕ್ರವರ್ತಿ ಆದ್ರೂ ಅವನ ಮಗ, ಅವನ ಹಸಿವು ತಾಯಿಗೆ ಮುಖ್ಯ ಅಂತಕ್ಕಂಥದ್ದನ್ನ ಇಂಥ ಬಹಳ ಸಣ್ಣ ಸೂಕ್ಷ್ಮ ಸಂಗತಿಗಳನ್ನ ವಾಲ್ಮೀಕಿ ದಾಖಲು ಮಾಡತಕ್ಕಂಥದ್ ನೋಡಿದ್ರೆ ನಿಜಕ್ಕೂ ಅದೊಂದು ಮಹಾನ್ ಪ್ರತಿಭೆನೇ ಅಂತ ಅನ್ಸುತ್ತೆ ಅಂತ ಇನ್ನೊಂದು ಪ್ರಕರಣ ಹೇಳ್ತಾರೆ ಅವರು. ಮಾಯಾ ಜಿಂಕೆ ಪ್ರಕರಣದಲ್ಲಿ ಮಾರೀಚ ಬಂಗಾರದ ಜಿಂಕೆಯಾಗಿ ಕಾಡಿನಲ್ಲಿ ಇದ್ದಂಥ ಜಿಂಕೆಗಳ ಜೊತೆಗೆ ಹೋಗಿ ಸೇರ್ತಿದ್ದ ಹಾಗೆ ಅಲ್ಲಿದ್ದ ಜಿಂಕೆಗಳೆಲ್ಲ ಬೆದರಿಬಿಟ್ಟು ದೂರ ಓಡೋಗ್ತವಂತೆ. ಆ ಜಿಂಕೆಗಳಿಗೆ ಗೊತ್ತಾಯ್ತು ಇದು ಇದು ಜಿಂಕೆ ವೇಷ ಧರಿಸಿಕೊಂಡು ಬಂದಿರತಕ್ಕಂಥ ಯಾವುದೋ ಒಂದು ಕ್ರಿಯೇಚರ್ ಇದು, ಇದು ನಮ್ಮ ಸಹಜವಾದಂಥ ಜಿಂಕೆ ಅಲ್ಲ ಅಂತ ಅವಕ್ಕೆ ಅರ್ಥವಾಯಿತು ಅಂತಕ್ಕಂಥದ್ದು. ಇಂಥ ಸೂಕ್ಷ್ಮ ಸಂಗತಿಗಳನ್ನು ವಾಲ್ಮೀಕಿ ದಾಖಲು ಮಾಡೋದ್ರ ಮೂಲಕ ಅವನೊಬ್ಬ ಮಹಾಕವಿ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ತಾನೆ. ಇನ್ನು ನಮ್ಮ ಜೈನರು ವೈಷ್ಣವರು ಅವರವರ ಕಲ್ಪನೆಯ ರಾಮಾಯಣಗಳನ್ನು ಅನೇಕ ಸೃಷ್ಟಿ ಮಾಡ್ತಾ ಬಂದಿರತಕ್ಕಂಥದ್ದುಂಟು. ಅದರಲ್ಲಿ ಜೈನರ ಒಂದು ರಾಮಾಯಣ ಅಂತೂ ನಾಗಚಂದ್ರ ಬರೆದಿರೋದು ರಾಮಚಂದ್ರ ಚರಿತ ಪುರಾಣಂ ಅಂತಕ್ಕಂಥದ್ದು, ಅದು ಪಂಪರಾಮಾಯಣ ಅಂತ ಹೆಸರಾಗಿದೆ. ಪಂಪರಾಮಾಯಣ ಅಂತ ಯಾಕೆ ಹೆಸರಾಯಿತು ಅಂದರೆ ನಾಗಚಂದ್ರನಿಗೆ ಅಭಿನವ ಪಂಪ ಅಂತಕ್ಕಂಥ ಬಿರುದಿತ್ತು, ಹೀಗಾಗಿ ಅದು ಪಂಪರಾಮಾಯಣ ಅಂತ ಹೆಸರಾಗಿರತಕ್ಕಂಥದ್ದು. ಅಲ್ಲಿ ಬಹಳ ವಿಶಿಷ್ಟ ವ್ಯಕ್ತಿತ್ವದ ರಾವಣನನ್ನು ನೋಡಬಹುದು. ವಾಲ್ಮೀಕಿಯಲ್ಲಿ ಅವನೊಬ್ಬ ರಾಕ್ಷಸನಾಗಿ ಅಕರಾಳ ವಿಕರಾಳ ಪುರುಷನಾಗಿ ಚಿತ್ರಿತನಾದರೆ, ಇಲ್ಲಿ ಅತ್ಯಂತ ಸುರಸುಂದರಾಂಗನಾಗಿ ಸರ್ವಗುಣ ಸಂಪನ್ನನಾಗಿ ಅವನ ವ್ಯಕ್ತಿತ್ವವನ್ನು ಚಿತ್ರಿಸ್ತಕ್ಕಂಥದ್ದುಂಟು. ಉಪರಂಭೆ ಅಂತಕ್ಕಂಥ ಅತ್ಯಂತ ಸುರಸುಂದರಿ ಅವನಿಗೆ ಒಲಿದು ಬಂದರೂ ಕೂಡ ಅವನು ನಿರಾಕರಣೆ ಮಾಡತಕ್ಕಂಥದ್ದುಂಟು. ಇಂಥ ವ್ಯಕ್ತಿ ಸೀತೆಯನ್ನ ಕದ್ದ ಅಂದರೆ ಅದು ವಿಧಿಯ ವಿಕಟಾಟ್ಟಹಾಸವೇ ಇರಬೇಕು, ದುರದೃಷ್ಟವೇ ಇರಬೇಕು ಅಂತೇಳ್ಬಿಟ್ಟು ಆ ಕವಿ ಹೊಸ ರೀತಿಯಿಂದ ಆ ರಾವಣನನ್ನ ಕಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆಮೇಲೆ ಅಲ್ಲಿ ಶೂರ್ಪನಖಿ ಅಂತಕ್ಕಂಥ ಒಂದು ಪಾತ್ರ ಏನ್ ಬರುತ್ತೋ ಆ ಪಾತ್ರಕ್ಕೆ ಚಂದ್ರನಖಿ ಅಂತ ಕರೀತಾರೆ. ಒಂದು ರೀತಿ ಆ ರಾಮಾಯಣದ ಕಥೆಯನ್ನ ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಅಲ್ಲಲ್ಲಿ ಅಲ್ಲಲ್ಲಿ ನಾಗಚಂದ್ರ ರಿಪೇರಿ ಮಾಡ್ತಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗೆ ಕುವೆಂಪು ಅವರು ಅವರ ಶ್ರೀ ರಾಮಾಯಣ ದರ್ಶನ ಕೃತಿಯಲ್ಲಿ ಅನೇಕ ಪಾತ್ರಗಳನ್ನು ವಿಶೇಷವಾಗಿ ಸ್ತ್ರೀ ಪಾತ್ರಗಳನ್ನು ಅವರು ಹೊಸ ರೀತಿಯಿಂದ ಮರುಹುಟ್ಟು ಪಡೆಯೋ ರೀತಿಯಲ್ಲಿ ಅವರ ಕಲ್ಪನೆಯ ಮೂಸೆಯಲ್ಲಿ ಹೊಸ ಅರ್ಥವನ್ನೇ ಕೊಟ್ಟಿದ್ದಾರೆ. ಮಮತೆಯ ಸುಳಿ ಮಂಥರೆ ಅಂತಾರೆ. ಇಡೀ ರಾಮಾಯಣಕ್ಕೆ ಕಾರಣೀಭೂತಲಾದಂಥವು ಮಂಥರೆ ಅಂತ ಆಕೆ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದುಂಟು. ಆಕೆ ಹಾಗೆ ಯಾಕೆ ಮಾಡಿದ್ಲು ಅಂತಕ್ಕಂಥದ್ದಕ್ಕೆ ಒಂದು ಸಕಾರಣವಾದಂಥ ವಿವರಣೆ ಕೊಟ್ಟು ಮಮತೆಯ ಸುಳಿ ಮಂಥರೆ ಅಂತ ಹೇಳ್ತಾರೆ. ಮೂಲ ರಾಮಾಯಣದಲ್ಲಿ ಮಾತಾಡದೆ ಇರತಕ್ಕಂಥ ಊರ್ಮಿಳೆ ಇಲ್ಲಿ ಮಾತು ಕೊಡ್ತಾರೆ. ಸೀತೆ, ಲಕ್ಷ್ಮಣ, ರಾವಣ, ವಿಭೀಷಣ, ಮಂಡೋದರಿ, ಹೀಗೆ ಅವ್ರನ್ನೆಲ್ಲ ಒಂದೊಂದು ಸಾಂಸ್ಕೃತಿಕ ಮೌಲ್ಯದ ಸಂಕೇತ ಅನ್ನೋ ರೀತಿಯಲ್ಲಿ ತಮ್ಮ ಸೃಜನಶೀಲತೆಯಲ್ಲಿ ಆ ಪಾತ್ರಗಳಿಗೆ ಒಂದು ಹೊಸ ಜೀವನವನ್ನ ಕೊಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು. ಏಕಲವ್ಯನ ಪ್ರಕರಣಕ್ಕೆ ಬಂದರೆ ಬೆರಳಿಗೆ ಕೊರಳು ನಾಟಕ ಆಗಿದೆ. ಶಂಭೂಕನ ಪ್ರಕರಣಕ್ಕೆ ಬಂದರೆ ಶೂದ್ರ ತಪಸ್ವಿ, ಕಾಡಿನ ಕವಿ ವಾಲ್ಮೀಕಿ, ಮಲಯ ಕವಿ ಕುವೆಂಪು, ಜಗದ ಕವಿಯಾಗಿ ಮಾಡದಂಥದ್ದು ಇದು. ಕನಕದಾಸ ಕೂಡ ರಾಮಧಾನ್ಯ ಚರಿತೆ ಅಂತಕ್ಕಂಥ ಕೃತಿಯಲ್ಲಿ ರಾಗಿ ಭತ್ತದ ಕದನವನ್ನ ಏರ್ಪಡಿಸಿ ಒಂದು ವರ್ಗ ಸಂಘರ್ಷವನ್ನ ಒಂದು ಮೇಲು ಕೀಳು ಅಂತಕ್ಕಂಥ ಒಂದು ಆಹಾರದ ಸಂಸ್ಕೃತಿಯನ್ನು ಚಿತ್ರಿಸ್ತಾನೆ. ಇನ್ನು ಚಿತ್ರಪಟ ರಾಮಾಯಣ ಅಂತಕ್ಕಂಥದ್ದು ಕೂಡ ಒಂದು ನಮ್ಮ ಜಾನಪದ ಮೂಲದ್ದು. ಗಾಂಧೀಜಿಯಲ್ಲೂ ಕೂಡ ಈ ರಾಮಾಯಣ ಮರುಹುಟ್ಟು ಪಡೆದಿದೆ. ಗಾಂಧಿ ರಾಮರಾಜ್ಯ ಅಂತಕ್ಕಂಥ ಒಂದು ಅವರ ಮಾತು ಇದೆಯಲ್ಲ, ಇದು ರಾಮಾಯಣ ಯಾವುದೋ ಕಾಲಕ್ಕೆ ಸೇರಿದಂಥ ಕೃತಿಯಲ್ಲ, ಅದು ನಿತ್ಯನೂತನ, ನಿತ್ಯ ಸಮಕಾಲೀನ, ಇವತ್ತಿನ ಸಮಾಜಕ್ಕೂ ಬೇಕಾದಂಥ ಅನೇಕ ಸಂದೇಶಗಳಲ್ಲಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು ಅನ್ನೋದು, ಏಕಪತ್ನಿ ವ್ರತಸ್ಥನ ಆಗಿರಬೇಕು ಅಂತಕ್ಕಂಥದ್ದು, ಸಹೋದರತ್ವದ ಆದರ್ಶ ಹೇಗಿರಬೇಕು ಅನ್ನೋದಕ್ಕೆ, ಹೀಗೆ ನಾವು ಗ್ರಹಿಸೋದಕ್ಕೆ ನಾವು ತಿಳ್ಕೊಳ್ಳೋದಕ್ಕೆ ರಾಮಾಯಣದಲ್ಲಿ ಬೇಕಾದಷ್ಟು ಸಂದೇಶಗಳಿದ್ದಾವೆ, ಅರ್ಥಗಳಿದ್ದಾವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಇದುವರೆಗೆ ಮಹರ್ಷಿ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ರಾಮಾಯಣ ಮಹಾಕಾವ್ಯ ನಿತ್ಯ ನೂತನ ಈ ವಿಷಯವಾಗಿ ಮಾತನಾಡಿದವರು ಡಾ ಮೀರಾ ಸಾಬಿಹಳ್ಳಿ ಶಿವಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಒಂದು ಚಿತ್ರಗೀತೆ. ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ ಜಾರತನ ಸದೆ ಬಡಿವ ಸಂಭ್ರಮದ ನೆಪವೋ ರಾಮನಾವ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ಸಾರ ಹರಿಕುದು ಭೂಮಿಯ ಭಾರ ರಾಮನ ಅವತಾರ ದಾಶರಥಿಯ ದಿವ್ಯಾತ್ಮವ ತಳೆವಾ ಕೌಸಲ್ಯಯ ಬಚಿರಣಿತು ಪುನೀತ ಲೇತಿಗರೈ ಸಹಜಾತರು ಮೂವರು ಲೇತಿಗರೈ ಸಹಜಾತರು ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಪಾಲೆಗೆ ನೆಪ ಮಾತ್ರ ಪರಗುರು ವಿಶ್ವಾಮಿತ್ರ ತ್ರಿಭುವನ ಪಾಲೆಗೆ ನೆಪ ಮಾತ್ರ ಪರಗುರು ವಿಶ್ವಾಮಿತ್ರ ಅಭಯ ಅಸಲ್ಯಗೆ ನೀಡುವ ಪಾತ್ರ ಅಭಯ ಅಸಲ್ಯಗೆ ನೀಡುವ ಪಾತ್ರ ಕರಿಸುವ ಹರಿಶುಭ ಗಾತ್ರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಧನುವೋ ಜನಕನ ಮಮತೆಯ ಕುಡಿಯೋ ಸೀತೆಯ ಕನ್ಯಾ ಸಂಕಲೆಯೋ ಧನುಜರ ಕನಸಿನ ಸುಖ ಗೋಪುರವೋ ಧನುಜರ ಕನಸಿನ ಸುಖ ಗೋಪುರವೋ ಮುರಿವುದು ಮಿಥಿಲಾ ನಗರದಲ್ಲಿ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಕಪಟ ನಾಟಕನ ಪಟ್ಟಾಭಿಷೇಕ ಪಟಳ ತಾತ್ಕಾಲಿಕ ಶೋಕ ಭೀಕರ ಕಾನನ ಆತದ ಕುಹಕ ಲೋಕೋದ